ಲಕ್ಷ್ಮಣ. ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವನಾಗು. ಅದೇ ಇರುವುದು ಚೆನ್ನಾಗಿ ಹೇಳುವಂತವನಾಗು. ಜನನ ಕೈ ಕೈ ಯಾರು ಮಾತಿಯಂತೆ ಒನಕ್ಕೆ ಹೋಗುವಯ್ಯ ತಮ್ಮ. ಇಷ್ಟು ಭಕ್ತಿ ನನ್ನ ಮೇಲೆ ಇದ್ದರೆ ನಿನ್ನನ್ನು ಬಿಟ್ಟು ಯಾತಕ್ಕೆ ಹೋಗಲಿ? ಮರುಳ ಸಿದ್ದೇಶ್ವರ ಅಡಿಗಳನ್ನು ಬಿಡದೆ ಭಜಿಸುತ್ತಾ ಬಾರಯ್ಯ ಲಕ್ಷ್ಮಣನೆ. ಆ ಹೇ ಪಾವನ ಚರಿತನೆ, ನೀನೇ ನನಗೆ ತಾಯಿ, ನೀನೇ ತಂದೆ, ನೀನೇ ನನಗೆ ಬಂಧು. ಆ ಹೇ ಅಣ್ಣಯ್ಯನೇ, ನೀನನ್ನು ನಿನ್ನಿಂದಲೇ ನನಗೆ ಸತ್ಯಗತಿ ದೊರೆಯುವುದು. ನಿನ್ನನ್ನು ಬಿಟ್ಟು ಒಂದು ಜನ ಮಾತ್ರವಾದರೂ ಇರಲಾರನೆಯ ಆಗ್ರಜ.

ನಿನ್ನ ಮನಸ್ಸಿನ ಪ್ರಮೆಯನ್ನು ತೀರಿಸುವೆನು. ನನ್ನ ಅಣ್ಣನ ಬಳಿಗೆ ಹೋಗಿ ಕಣ್ಣಿಗೆ ಕಂಡಿರಬಾರದು, ಕೈಗೆ ಬಂದಿರಬಾರದು. ಅಂತ ಸ್ಥಳದಲ್ಲಿ ರಿಜೆ ಕೊಟ್ಟವರು ತೆಗೆದುಕೊಂಡು ಬಾರೆ ಕದವಿ ಸ್ತ್ರೀಯರೇ. ನಮೋ ನಮೋ ರಾಮಚಂದ್ರ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಹಾ ಹೇ ಕಾಮಿನಿ, ಲಕ್ಷ್ಮಣನನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬಂದಿರಿ ಹೇಳುವಂತವಳು. ಆ ಹೇ ರಾಮಚಂದ್ರನೇ, ಇಲ್ಲಿಗೆ ಬಂದ ಕಾರಣ ಏನೆಂದರೆ, ನೀನು ಹೇಳಿದ ಪ್ರಕಾರ ಲಕ್ಷ್ಮಣನ ಹತ್ತಿರಕ್ಕೆ ಹೋದರೆ ಆತನು ಹೇಳಿದ್ದು ಏನೆಂದರೆ, ಕಣ್ಣಿಗೆ ಕಂಡಿರಬಾರದು, ಕೈಗೆ ಸಿಕ್ಕಿರಬಾರದು. ಅಂತ ಲಿಪಿಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಲಗ್ನವಾಗುತ್ತೇನೆಂದು ಹೇಳಿದರು ರಾಮಚಂದ್ರ. ಹಾ ಹೇ ರಕ್ಕಸಿ, ನಿನ್ನ ಬೆನ್ನ ಮೇಲೆ ಉನ್ಮತ ಲಿಪಿ ಬರೆದಿರೇನು? ಹೋಗುವಂತವಳಾವು. ನಮೋ ನಮೋ ಲಕ್ಷ್ಮಣ ಭೂಪಾಲನೇ, ನಿನಗೆ ವಂದಿಸುತ್ತೇನೆ. ಆ ಹೇ ಬಂಡ ಸ್ತ್ರೀಯರೇ, ನಳಿನಾಚ್ಯನು ನಿನ್ನ ಬೆನ್ನ ಮೇಲೆ ಬರೆದ ಲಿಪಿಯನ್ನು ಅರಿತನು. ಅದರ ವಿಚಾರವು ಯಾರಿಗೆ ತಿಳಿಯಿತು? ಅಣ್ಣವರಂತೆ ಮಾಡುವ ಬಾರ ನಾರಿ ಮದರವಯ್ಯಾರಿ. ಸಾರಥಿ, ಈ ಕಪಟ ಸ್ತ್ರೀಯಳ ಮಾಡಿದ ಮೋಸಕ್ಕೆ ಇವಳ ಮಲೆ ಮುಲ ಕೊಯ್ಯುವ ಚಮತ್ಕಾರವನ್ನು ನೋಡಿದರೆ ಸಾರಥಿ ತಿಳಿಸ್ಬಿಡ್ರಿ. All right. ಮಣ್ಣೂರಿನ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ವನಕಾಂಡ ಇದುವರೆಗೆ ಕೇಳಿದ್ರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಬಸಿಯಿದೆ